ಮಧು ಬಂಗಾರಪ್ಪ. ಕಂಪ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ 10,000 ಹೆಚ್ಚುವರಿ ಮನೆ ನೀಡಲಾಗುವುದು, ಸಚಿವ ಜಮೀರ್ ಅಹಮದ್ ಖಾನ್. ಮೈಸೂರಿನಲ್ಲಿ ಜಂಬೂ ಸವಾರಿ ಮೆರವಣಿಗೆಯ ತಾಲೀಮು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಶ್ರೋತೃಗಳೇ, ಸಮಯ ಸರಿಯಾಗಿ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹಸಿರು ಸಿರಿ ಚಲ ಮಗ ಕರ ಮುಗಿಯೋ ಆತನಿಗೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಅನ್ನವಿಡೋ ದೇವರಿಗೆ ಕೇಳಿ ಕಾರ್ಯಕ್ರಮ ಹಸಿರು ಸಿರಿ. ಬಸಿರಲಿ ಹುಟ್ಟಿ ದೇವರಿನ ಬಂಡಿಯ ಕಟ್ಟಿ ಹಸಿರೇ ಉಸಿರು ಎಂದು ಸಾರುವ ಕೊಡುಗೈ ದೊರೆಯುವನು. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಇವತ್ತು ಕೃಷಿ ಬೆಳೆಗಳು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಕೂಡ ಸಂಯೋಜಿಸಿಕೊಂಡು ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಯಾವುದೇ ಬೆಳೆಯನ್ನ ಬೆಳೆದರೂ ಕೂಡ ಈ ರೋಗಗಳ ಬಾಧೆ ಅನ್ನುವಂಥದ್ದು ಸಾಕಷ್ಟು ಕಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಯಾವುದೇ ಬೆಳೆಯಾಗಲಿ ಹೆಚ್ಚು ಪ್ರಮಾಣದಲ್ಲಿ ನಾವು ಬೆಳೆಯಲಿಕ್ಕೆ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ರೋಗ ಆಗಬಹುದು, ಕೀಟ ಆಗಬಹುದು, ಈ ಬಾಧೆಗಳು ಹೆಚ್ಚಾಗಿ ನಮ್ಮ ಬೆಳೆಗಳನ್ನು ಬಾಧಿಸುತ್ತೆ. ಇದನ್ನು ತಪ್ಪಿಸಬೇಕು ಅಂತ ಅಂದಾಗ ನಾವು ಕೇವಲ ಕೀಟನಾಶಕ ಮತ್ತು ರೋಗನಾಶಕಗಳ ಮೊರೆ ಹೋಗೋದಕ್ಕೆ ಬದಲಾಗಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸಿಕೊಳ್ಬಹುದು. ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದಂತಹ ಸಂದರ್ಭದಲ್ಲಿ ಈ ರೋಗಗಳಿಂದ ನಮ್ಮ ಬೆಳೆಗಳನ್ನು ರಕ್ಷಣೆಯನ್ನು ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳನ್ನು ಸಂರಕ್ಷಣೆ ಮಾಡುವ ಸಲುವಾಗಿ ನಾವು ಯಾವೆಲ್ಲ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿ ಚನ್ನಕೇಶವ ಅವರು. ಚನ್ನಕೇಶವ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಷಯದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಬರುವಂತಹ ರೋಗಗಳು ಹಾಗೂ ಅವುಗಳ ಸಮಗ್ರ ರೋಗ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಈ ಸಮಗ್ರ ರೋಗ ನಿರ್ವಹಣೆ ಅಂತ ಅಂದ್ರೆ ಏನು ಸರ್? ಸಮಗ್ರ ರೋಗ ನಿರ್ವಹಣೆ ಅಂತ ಉದಾಹರಣೆ ಹೇಳಬೇಕಾದ್ರೆ ಇವತ್ತಿನ ವಾಸ್ತವ ಸ್ಥಿತಿಯಲ್ಲಿ ಯಾವುದೇ ಬೆಳೆನಲ್ಲಿ ರೋಗ ಕೀಟ ಮತ್ತೆ ಕಳೆಯನ್ನ ನಿರ್ವಹಣೆ ಮಾಡಕ್ಕೆ ರಾಸಾಯನಿಕ ಔಷಧಿಗಳನ್ನ ಬಳಸದೆ ಬೆಳೆನ ಬೆಳೆಯಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟದಲ್ಲಿ ಇವತ್ತಿದ್ದೀವಿ. ಸಮಗ್ರ ರೋಗ ಅಂತಂದ್ರೆ ರೈತರು ನಾಟಿ ಮಾಡೋದಕ್ಕೆ ಅಥವಾ ಬಿತ್ತನೆ ಮಾಡೋದ್ರಿಂದ ಹಿಡಿದು ಹೊಲವನ್ನು ಉಳುಮೆ ಮಾಡಿ ಮತ್ತೆ ಫಸಲು ಬಂದಾಗ ಕಟಾವು ಮಾಡೋವರೆಗೂ ಯಾವೆಲ್ಲ ಕ್ರಮಗಳು ಅನುಸರಿಸ್ತಾರೆ ಬೆಳೆಯನ್ನ ಬೆಳೆಯೋದಕ್ಕೆ, ಅದರಲ್ಲಿ ಯಾವೆಲ್ಲ ಕ್ರಮಗಳು ರೋಗ ಮತ್ತೆ ಕೀಟ ಅಥವಾ ಕಳೆನ ನಿರ್ವಹಣೆ ಮಾಡೋದಕ್ಕೆ ಬಳಸ್ತಾರೆ, ಅವನ್ನ ಎಲ್ಲ ಸಮಗ್ರವಾಗಿ ಉಪಯೋಗಿಸ್ಕೊಂಡ್ರೆ ಅದು ಸಮಗ್ರ ರೋಗ ನಿರ್ವಹಣೆ. ಇಲ್ಲ ನಾವು ಬರೀ ರಾಸಾಯನಿಕ ಗೊಬ್ಬರಗಳು ಅಥವಾ ರಾಸಾಯನಿಕ ಔಷಧಿಗಳನ್ನ ಬಳಸಿ ನಾವು ರೋಗ ಹತೋಟಿ ಮಾಡ್ತೀವಿ ಅಂತಂದ್ರೆ ಅದು ಬರೀ ರಾಸಾಯನಿಕ ಪದ್ಧತಿ ಮಾತ್ರ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸಮಗ್ರ ರೋಗ ನಿರ್ವಹಣೆಯಲ್ಲಿ ರಾಸಾಯನಿಕ ಔಷಧಿಗಳನ್ನ ಬಳಸಿ ರೋಗ ಕೀಟ ಅಥವಾ ಕಳೆಗಳನ್ನ ನಿರ್ವಹಣೆ ಮಾಡೋದು ರೈತರಿಗೆ ಕೊನೆಯ ಅಸ್ತ್ರ ಆಗಿರಬೇಕು. ಸೊ ಇದು ಸಮಗ್ರ ರೋಗ ನಿರ್ವಹಣೆಯ ಪೀಠಿಕೆ ಅಥವಾ ಸಾರಾಂಶ ಅಂತ ಹೇಳ್ತೀವಿ. ಸೊ ಮತ್ತೆ ಯಾವ ಪದ್ಧತಿಯನ್ನ ಬಳಸಿ ನಾವು ಬೆಳೆ ಬೆಳಿತೀವಿ ಅನ್ನೋದು ಬೆಳೆ ಮತ್ತು ಅದರ ಜೀವಿತಾವಧಿ ಮೇಲೆ ಆಧಾರವಾಗಿರುತ್ತದೆ. ಉದಾಹರಣೆಗೆಳೆಯೋದಂದ್ರೆ ಕೃಷಿ ಬೆಳೆ, ಕೃಷಿ ಬೆಳೆಗಳ ಜೀವಿತಾವಧಿ 90-120 ಅಥವಾ 120-140 ದಿನಗಳಾಗಿರುತ್ತೆ. ಸೊ ಇದು ಗಿಡ ಬೆಳೆಯುವ ಪ್ರತಿಯೊಂದು ಹಂತದಲ್ಲಿ ನಾವು ಸಮಗ್ರ ರೋಗ ನಿರ್ವಹಣೆ ಅದ್ರ ಬಗ್ಗೆ ಒತ್ತು ಕೊಡಬೇಕಾಗುತ್ತೆ. ಉತ್ತಮವಾದ ಬೆಳೆ ಬೆಳಿಬೇಕು ಅಂತಂದ್ರೆ, ಮತ್ತೆ ತೋಟಗಾರಿಕಾ ಬೆಳೆಗಳು ಹೇಳೋದಾದ್ರೆ, ಸೊ ಇವು ಬಹುವಾರ್ಷಿಕ ಬೆಳೆಗಳಾಗಿರೋದ್ರಿಂದ ಒಂದೇ ಕಡೆ ಒಂದೇ ಜಾಗದಲ್ಲಿ ಗಿಡ ಅಥವಾ ತೋಟಗಾರಿಕಾ ಬೆಳೆಗಳು ಒಂದೇ ಕಡೆ ಇರೋದ್ರಿಂದ ಇಲ್ಲಿ ಮಣ್ಣಿನ ರಚನೆ ಮತ್ತೆ ಮಣ್ಣಿನ ಫಲವತ್ತತೆ ನಶಿಸಿ ಹೋಗಿರುತ್ತದೆ ವರ್ಷದಿಂದ ವರ್ಷಕ್ಕೆ. ಸೊ ಇಲ್ಲಿ ನಾವು ಏನ್ ಮಾಡಬೇಕು, ಮಣ್ಣಿಗೆ ತಾಕತ್ ಅಂದ್ರೆ ಫಲವತ್ತತೆ ಕೊಡೋದ್ರ ಮುಖಾಂತರ, ಫಲವತ್ತತೆ ಯಾವ ತರ ಕೊಡೋದು ಅಂತಂದ್ರೆ ಮಣ್ಣಿಗೆ ಪೋಷಕಾಂಶಗಳ ಪೂರೈಕೆ. ಸೊ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಉತ್ತಮವಾದ ಪೋಷಕಾಂಶಗಳನ್ನು ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಲ್ಲಿ ಉಪಯುಕ್ತವಾದ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಅಭಿವೃದ್ಧಿ ಮಾಡೋದ್ರಿಂದ ಅಲ್ಲಿ ನಾವು ಗಿಡಕ್ಕೆ ಉತ್ತಮವಾದ ಪೋಷಕಾಂಶಗಳನ್ನು ಒದಗಿಸಿ ಮತ್ತೆ ಗಿಡ ಸಮೃದ್ಧಿಯಾಗಿ ಬೆಳೆದು ಯಾವುದೇ ರೋಗ ಮತ್ತೆ ಕೀಟ ಬಂದ್ರೂ ತಡೆದಿಟ್ಕೊಳ್ಳುವಂತ ಶಕ್ತಿ ಬರುತ್ತೆ, ಅಲ್ಲಿ ರೋಗ ನಿರೋಧಕ ಶಕ್ತಿ ಬರುತ್ತೆ. ಆವಾಗ ಯಾವುದೇ ರೋಗ ಮತ್ತೆ ಕೀಟ ಬರಲಿಕ್ಕೆ ಅಷ್ಟೊಂದು ರೋಗಕ್ಕೆ ತುತ್ತಾಗಲ್ಲ ಬೇಗ. ಮತ್ತೆ ಇನ್ನೊಂದು ಕೃಷಿಯಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೆನ್ಪಿಟ್ಕೊಳ್ಬೇಕಾದ ಏನಂತಂದ್ರೆ, ಕೆಲವೊಂದು ರೋಗಗಳು ಆಯಾ ಪ್ರದೇಶಕ್ಕೆ ಸೀಮಿತವಾಗಿರುತ್ತೆ, ಮತ್ತೆ ಕೆಲವೊಂದು ರೋಗಗಳು ಬೆಳೆಗೆ ಸೀಮಿತವಾಗಿರುತ್ತೆ. ಈಗ ಉದಾಹರಣೆಗೆ ಹೇಳೋದಂದ್ರೆ, ಭತ್ತಕ್ಕೆ ಬರೋ ರೋಗಗಳು ಜೋಳಕ್ಕೆ ಬರಲ್ಲ, ಜೋಳಕ್ಕೆ ಬರೋ ರೋಗಗಳು ಬೇರೆ ಯಾವುದೋ ರಾಗಿಗೆ ಬರಲ್ಲ. ಸೊ ಆತರ ಬೆಳೆಗೆ ಸೀಮಿತವಾಗಿರುತ್ತೆ. ಮತ್ತೆ ಕೆಲವೊಂದು ರೋಗಗಳು ವಾತಾವರಣದಲ್ಲಾಗುವ ವಿಕೋಪಗಳಾಗಿರ್ಬೋದು ಅಥವಾ ಹೆಚ್ಚು ಮಳೆಯ ಅಂಶ ಆಗಿರ್ಬೋದು, ಮತ್ತೆ ತೇವಾಂಶ ಆಗಿರ್ಬೋದು, ಮತ್ತೆ ಉಷ್ಣಾಂಶ ಆಗಿರ್ಬೋದು. ಸೊ ವಾತಾವರಣದಲ್ಲಾಗುವ ಬದಲಾವಣೆಗಳಿಂದ ಹೆಚ್ಚಾಗಿ ಕೆಲವೊಂದು ರೋಗಗಳು ಬರುತ್ತೆ. ಸೊ ಇವನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಸಮಗ್ರ ರೋಗ ನಿರ್ವಹಣೆ ಬಗ್ಗೆ ಅರಿವನ್ನ ಮೂಡಿಸಬೇಕಾಗುತ್ತೆ ರೈತರಿಗೆ. ಈಗ ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳಿದ್ರೆ ಯಾವುದೋ ಒಂದು ಕ್ರಮ ಅಲ್ಲ, ಅನೇಕ ಕ್ರಮಗಳನ್ನ ನಾವು ಅನುಸರಿಸತಕ್ಕಂಥದ್ದು. ಆ ಮೂಲಕ ರೋಗವನ್ನ ನಿರ್ವಹಣೆ ಮಾಡತಕ್ಕಂಥ ಪದ್ಧತಿಯನ್ನು ನಾವು ಸಮಗ್ರ ರೋಗ ನಿರ್ವಹಣೆ ಅಂತ ಹೇಳಿ ಕರಿತೇವೆ. ಈ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳು ಯಾವ್ಯಾವಿದಾವೆ? ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳು ಅಂತಾರೆ, ಎಲ್ಲಾ ಬೆಳೆಗೂ ಸಹ ಅದರದೇ ಆದಂತ ಪದ್ಧತಿ ಇದೆ. ಸುಧಾರಿತ ಬೇಸಾಯ ಕ್ರಮಗಳು. ಸೊ ಸುಧಾರಿತ ಬೇಸಾಯ ಕ್ರಮಗಳಲ್ಲಿ ಮೊದಲನೇದಾಗಿ ನಾವು ಭೂಮಿ ಆಯ್ಕೆ ಮಾಡ್ಕೊಳ್ಳೋದು, ಭೂಮಿ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಹಿಡಿದು ಪ್ರಾರಂಭ ಆಗುತ್ತೆ. ಈಗ ಭೂಮಿ ಆಯ್ಕೆ ಮಾಡ್ಕೊಳ್ಳೋದು ಅಂತಂದ್ರೆ, ಎಲ್ಲಾ ಭೂಮಿನೂ ಎಲ್ಲಾ ಬೆಳೆಗೂ ಸೂಕ್ತವಾಗಿರಲ್ಲ. ನಾವು ಆಯ್ಕೆ ಮಾಡ್ಕೊಂತವ ಜಾಗ ಯಾವ ಬೆಳೆಗೆ ಸೂಕ್ತವಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಮತ್ತೆ ಆ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳಿದೆ, ಅದರ ರಸಸಾರ ಹೇಗಿದೆ ಅಂತ ಅದ್ರ ಬಗ್ಗೆನೂ ನಮ್ಗೆ ಅರಿವಿರಬೇಕಾದ್ರೆ ಅದಕ್ಕೆ ನಾವು ಮಣ್ಣಿನ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. ಒಂದು 2-3 ಕನಿಷ್ಠ ಒಬ್ಬ ರೈತ ಆ ಜಮೀನಿನಲ್ಲಿ ಮಣ್ಣಿನ ಪರೀಕ್ಷೆ ಮಾಡಿ ಅದರ ರಸಸಾರ ಎಷ್ಟಿದೆ, pH, ಮತ್ತೆ ಯಾವ ಪೋಷಕಾಂಶಗಳು ಹೆಚ್ಚಿದಾವೆ, ಯಾವ ಪೋಷಕಾಂಶಗಳು ಕಡಿಮೆ ಇದಾವೆ, ಮತ್ತೆ ಅದರ ಸಾವಯವ ಇಂಗಾಲ. ಸೊ ಇವೆಲ್ಲ ಬಹಳ ಮುಖ್ಯ ಬೆಳೆ ಬೆಳಿಬೇಕು ಅಂತಂದ್ರೆ ಗಿಡದ ಬೆಳವಣಿಗೆಗೆ. ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಮತ್ತೆ ಯಾವ ಪೋಷಕಾಂಶಗಳು ಹೆಚ್ಚಾಗಿದ್ದಲ್ಲಿ ನಾವು ಯಾವ ಪೋಷಕಾಂಶಗಳನ್ನ ಕಡಿಮೆ ಕೊಡಬೇಕು, ಮತ್ತೆ ಕಡಿಮೆ ಇದ್ದಾಗ ಯಾವ ಪೋಷಕಾಂಶಗಳನ್ನ ನಾವು ಹೆಚ್ಚಾಗಿ ಕೊಡಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನ ಈ ಮಣ್ಣಿನ ಪರೀಕ್ಷೆಯ ಮುಖಾಂತರ ಗೊತ್ತಾಗುತ್ತೆ. ಮತ್ತೆ ಈ ಕೃಷಿ ಮತ್ತೆ ತೋಟಗಾರಿಕಾ ಬೆಳೆಗಳ ತರಕಾರಿ ಬೆಳೆಗಳು ಅದಕ್ಕೆ ಹೆಚ್ಚು ಮರಳು ಮಿಶ್ರಿತ ಮಣ್ಣು ಅಥವಾ ಕೆಂಪು ಮರಳು ಮಿಶ್ರಿತ ಮಣ್ಣು ಸೂಕ್ತವಾಗಿರುತ್ತೆ. ಮತ್ತೆ ಹೆಚ್ಚು ನೀರು ನಿಲ್ಲಬಾರದು ಭೂಮಿನಲ್ಲಿ. ಸೊ ಹೆಚ್ಚು ನೀರು ನಿಲ್ತಿದೆ ಅಂತಂದ್ರೆ ಅಲ್ಲಿ ರೋಗಾಣುಗಳ ಸಂಖ್ಯೆ ಹೆಚ್ಚಾಗುತ್ತೆ, ಉಲ್ಬಣ ಆಗುತ್ತೆ ರೋಗಾಣುಗಳು. ಹಾಗಾಗಿ ನೀರು ಬಸಿದು ಹೋಗುವಂತ ಭೂಮಿ ಆಗಿರ್ಬೇಕು, ಮತ್ತೆ ನೀರು ಹೆಚ್ಚಾಗಿ ನಿಲ್ಲಬಾರದು. ಮತ್ತೆ ಸಮತಟ್ಟಾದ ಪ್ರದೇಶ ಆಗಿರ್ಬೇಕು, ಎತ್ತರ ಮತ್ತೆ ತಗ್ಗು ಪ್ರದೇಶಗಳು ಆದಷ್ಟು ನಾವು ಕಡಿಮೆ ಮಾಡಬೇಕಾಗುತ್ತೆ, ಆ ತರ ಜಾಗವನ್ನು ಆಯ್ಕೆ ಮಾಡಿಕೊಳ್ಳೋದು. ಮತ್ತೆ ನಾವು ಬೆಳೆ ಬೆಳೀತಿದೀವಿ ಅಂತಂದ್ರೆ, ಈಗ ಮಾಗಿ ಉಳುಮೆ, ಬೇಸಿಗೆ ಕಾಲದಲ್ಲಿ ಮಾಗಿ ಉಳುಮೆ ಮಾಡುವಂಥದ್ದು. ಸೊ ಅಲ್ಲಿ ಬೇಸಿಗೆ ಕಾಲದಲ್ಲಿ ಮಾಗಿ ಉಳುಮೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಮಣ್ಣಿನಲ್ಲಿ ಇರುವಂತ ರೋಗಾಣುಗಳು ಮತ್ತೆ ಕೋಶ ವ್ಯವಸ್ಥೆಯಲ್ಲಿ ಇರುವಂತ ಕೀಟಗಳ ಮೊಟ್ಟೆಗಳು. ಸೊ ಈ ಸೂರ್ಯನ ಬೆಳಕಿಗೆ ತಾಕದಾಗ, ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಉಷ್ಣಾಂಶ ಇರೋದ್ರಿಂದ ಉಷ್ಣಾಂಶಕ್ಕೆ ಸಾಕಿದಾಗ ಅವರೆಲ್ಲ ಸತ್ತೋಗುತ್ತೆ ಮಾಗಿ ಉಳುಮೆ ಮಾಡಿದಾಗ. ಮತ್ತೆ ಇನ್ನೊಂದು ಪದ್ಧತಿ ಸಹ ಅಂತಂದ್ರೆ ಬೆಳೆ ಪರಿವರ್ತನೆ. ಸೊ ಈಗ ನಾವು ಒಂದೇ ಬೆಳೆನ ಒಂದೇ ಜಮೀನಲ್ಲಿ ವರ್ಷ ಪೂರ್ತಿ ಒಂದು ವರ್ಷ ಆದ್ಮೇಲೆ ಬೆಳ್ಕೊಂಡು ಬಂದಿದೀವಿ ಅಂತಂದ್ರೆ, ಆ ಮಣ್ಣಿನಲ್ಲಿ ಆ ಬೆಳೆಗೆ ಬೇಕಾದಂತ ರೋಗಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಮತ್ತೆ ಇನ್ನೊಂದು ಮುಖ್ಯ ಉದಾಹರಣೆ ಅಂತಂದ್ರೆ, ಮಣ್ಣಿನಿಂದ ಬರುವಂತ ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ಬೆಳೆ ಪರಿವರ್ತನೆಯನ್ನ ಮಾಡಬೇಕಾಗುತ್ತೆ. ಏಕದಳ ಧಾನ್ಯಗಳ ಬದಲು ತರಕಾರಿ ಬೆಳೆಗಳು ಬೆಳೆದಿದ್ದೀವಿ ಅಂತಂದ್ರೆ ದ್ವಿದಳ ಧಾನ್ಯಗಳನ್ನ ಬೆಳೆದು, ಸೊ ಅಲ್ಲಿ ಆ ರೋಗಾಣುವಿಗೆ ಯಾವ ಬೆಳೆ ಬೇಕಾಗಿರುತ್ತೋ ಅದರದ್ದು ಲೈಫ್ ಸೈಕಲ್ ಅಂತ ಏನ್ ಹೇಳ್ತೀವಿ ಅದು ಕಟ್ ಆಗುತ್ತೆ, ಅಲ್ಲಿ ಬ್ರೇಕ್ ಆಗುತ್ತೆ ಬೆಳೆ ಪರಿವರ್ತನೆ ಮಾಡೋದು. ಸೊ ಇದೊಂದು ಬಹಳ ಮುಖ್ಯವಾಗಿ ಮಣ್ಣಿನಿಂದ ಬರುವಂತ ರೋಗಗಳನ್ನ ಹತೋಟಿ ಮಾಡಲಿಕ್ಕೆ ಬೆಳೆ ಪರಿವರ್ತನೆ ಮಾಡಬೇಕಾಗುತ್ತೆ. ಮತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಸೊ ಈಗ ಒಂದು 20 ಹಿಂದೆ ಹೋದ್ರೆ ನಮ್ಮ ತಾತ, ನಮ್ಮ ದೊಡ್ಡಪ್ಪ, ನಮ್ಮ ತಂದೆ ಅವರ ಕಾಲದಲ್ಲಿ ಸೊ ಬೇವಿನ ಎಲೆ, ಹೊಂಗೆ ಎಲೆ, ಕೊಟ್ಟಿಗೆ ಗೊಬ್ಬರ ಹೆಚ್ಚು ನೆಲಕ್ಕೆ ಸೇರಿಸ್ತಾ ಇದ್ರು, ಅಲ್ಲಿ ಮಣ್ಣಿನ ಫಲವತ್ತತೆ ಚೆನ್ನಾಗಿತ್ತು. ಸೊ ಈಗ ನಾವು ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತರಾಗಿದ್ದೀರಿ, ಯೂರಿಯಾ, ಡಿ ಎ ಪಿ. ಸೊ ನಾವು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿದೀವಿ ಅಂತಂದ್ರೆ ಮಣ್ಣಿನ ರಚನೆ ಹಾಳಾಗುತ್ತೆ, ಮತ್ತೆ ಅಲ್ಲಿ ಏನು ಸೂಕ್ಷ್ಮಾಣು ಜೀವಿಗಳಿರುತ್ತೆ ಅವೆಲ್ಲ ಸತ್ತು ಹೋಗ್ತವೆ. ಸೊ ಅದಕ್ಕೆ ನಾವು ಮಣ್ಣಿನ ಫಲವತ್ತತೆಯನ್ನು ನಾವು ಅಭಿವೃದ್ಧಿಪಡಿಸಬೇಕು. ಹಾಗಾಗಿ ಹಸಿರೆಲೆ ಗೊಬ್ಬರಗಳನ್ನು ಹಾಕ್ಬೇಕು, ಮತ್ತೆ ಕೊಟ್ಟಿಗೆ ಗೊಬ್ಬರ. ಸೊ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರವನ್ನು ಹಾಕ್ಬೇಕು. ಸೊ ಇಲ್ಲಿ ಬಹಳ ಮುಖ್ಯ, ಯಾಕಂತಂದ್ರೆ ಹಸಿ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ಅಂದ್ರೆ ಅದು ಕೊಳತಿರಲ್ಲ, ಅದರಲ್ಲಿ ಪೋಷಕಾಂಶಗಳು ಕಡಿಮೆ ಇರುತ್ತೆ. ಮತ್ತೆ ಕಳೆಯ ಬೀಜಗಳು, ಕಳೆ ಬೀಜಗಳಿರುತ್ತೆ ಗೊಬ್ಬರದಲ್ಲಿ, ಹಸಿ ಗೊಬ್ಬರದಲ್ಲಿ. ನಾವು ಹಸಿ ಗೊಬ್ಬರನ ಡೈರೆಕ್ಟ್ ಆಗಿ ತಗೊಂಡು ಹೊಲಕ್ಕೆ ಹಾಕಿದೀವಿ ಅಂತಂದ್ರೆ ಆ ಸಗಣಿಲಿರುವಂತ ಕಳೆ ಬೀಜಗಳು ಮೊಳಕೆ ಹೊಡೆದು ಅವೇ ಕಳೆಗಳಾಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ತಿಪ್ಪೆನಲ್ಲಿ ಕೊಳತಂತ ಗೊಬ್ಬರವನ್ನು ಹಾಕ್ಬೇಕಾಗುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಿಮ್ಗೆ ಜೈವಿಕ ಗೊಬ್ಬರಗಳು ಸಿಗುತ್ತೆ. ಸೊ ಅಜೋಸ್ಪೈರಿಲಮ್ ಇರ್ಬೋದು, ಅಸಿಟೋಬ್ಯಾಕ್ಟರ್ ಇರ್ಬೋದು. ಸೊ ಇವೇನಂತಂದ್ರೆ ಉಪಯುಕ್ತವಾದ ಸೂಕ್ಷ್ಮಾಣುಜೀವಿಗಳು. ನಾವು ಮಣ್ಣಿಗೆ ಹಾಕಿದಾಗ ಮಣ್ಣಿನಲ್ಲಿರುವಂತ ಸಾರಜನಕ ಮತ್ತೆ ರಂಜಕ ಅನ್ಅವೈಲಬಲ್ ಫಾರ್ಮ್ ಅಂತ ಗಿಡಕ್ಕೆ ದೊರಕದೆ ಸ್ಥಿತಿನಲ್ಲಿರುತ್ತೆ, ಅವನ್ನ ದೊರಕುವ ಹಾಗೆ ಮಾಡುತ್ತೆ ಈ ಸೂಕ್ಷ್ಮಾಣುಜೀವಿಗಳು. ಮತ್ತೆ ಕೊಡುಗೆ ಗೊಬ್ಬರ ಜೊತೆ ಟ್ರೈಕೋಡರ್ಮ ಅಂತ ಒಂದು ಜೈವಿಕ ಶಿಲೀಂಧ್ರ ನಾಶಕ ಬರುತ್ತೆ. ಸೊ ಇವನ್ನೆಲ್ಲ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ, ಮತ್ತೆ ಮಣ್ಣಲ್ಲಿ ರೋಗಕಾರಕ ಸೂಕ್ಷ್ಮಾಣುಜೀವಿಗಳೇನಿರುತ್ತೆ ಅದನ್ನ ಸಾಯಿಸುತ್ತೆ. ಸೊ ಈ ತರ ನಾವು ಮಣ್ಣಿನ ಫಲವತ್ತತೆಯನ್ನು ಸಹ ಕಾಪಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ, ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ. ಮತ್ತೆ ನಾವು ಬಿತ್ತನೆ ಮಾಡಬೇಕು ಅಂತಾರೆ ಬಿತ್ತನೆ ಬೀಜ, ಇದು ಬಹಳ ಇನ್ನೊಂದು ಸಮಗ್ರ ರೋಗ ನಿರ್ವಹಣೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳಲ್ಲಿ ಇದು ಒಂದು ಬಹಳ ಮುಖ್ಯವಾದ ಘಟ್ಟ, ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿ. ರಾಷ್ಟ್ರೀಯ ಮತ್ತೆ ರಾಜ್ಯ ಬೀಜ ನಿಗಮಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಅಲ್ಲಿ ದೃಢೀಕೃತಗೊಂಡಂತ ಬಿತ್ತನೆ ಬೀಜಗಳನ್ನ ನಾವು ತಗೊಬೇಕಾಗುತ್ತೆ. ಮತ್ತೆ ಯಾವುದೇ ಬೆಳೆ ಆಗ್ಲಿ, ಯಾವುದೇ ಒಂದು ರೋಗ ಹೆಚ್ಚು ಹಾನಿ ಮಾಡ್ತಿದೆ ಅಂತಂದ್ರೆ ಆ ಬೆಳೆನಲ್ಲಿ ಆ ರೋಗಕ್ಕೆ ನಿರೋಧಕ ತಳಿಗಳಿರುತ್ತವೆ, ರೋಗ ನಿರೋಧಕ ತಳಿಗಳು. ಆ ತಳಿಗಳನ್ನು ನಾವು ಬೆಳೆಯೋದಕ್ಕೆ ಹೆಚ್ಚು ಒಲವು ಕೊಡಬೇಕಾಗುತ್ತೆ. ಮತ್ತೆ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ, ಸೊ ಇದು ಬಹಳ ಮುಖ್ಯ. ಸೊ ಬಿತ್ತನೆ ಬೀಜಕ್ಕೆ ಬೀಜೋಪಚಾರ ಮಾಡಿದೀವಿ ಅಂದ್ರೆ ಶೇಕಡಾ 50-60% ನಾವು ರೋಗಗಳನ್ನ ಹತೋಟಿ ಮಾಡಬಹುದು. ಬೀಜದಿಂದ ಬರುವಂತ ರೋಗಗಳಾಗಿರ್ಬೋದು, ಮತ್ತೆ ಮಣ್ಣಿನಂದಿರುವಂತ ರೋಗಾಣುಗಳನ್ನು ಬೀಜೋಪಚಾರ ಮಾಡೋದ್ರಿಂದ ನಾವು ಹತೋಟಿ ಮಾಡಬಹುದು. ಇಲ್ಲಿ ಬೀಜೋಪಚಾರಕ್ಕೆ ಶಿಲೀಂಧ್ರನಾಶಕಗಳನ್ನು ಬಳಸಬಹುದು. ಕಾರ್ಬನ್ಡೈಸಿಯಂ ಅಂತ ಇದೆ, 4 ಗ್ರಾಂ ಪ್ರತಿ ಕೆಜಿ ಕಾರ್ಬನ್ಡೈಸಿಯಂ ಶಿಲೀಂಧ್ರನಾಶಕವನ್ನು ಬಳಸಿದ್ರೆ ನಾವು ಬೀಜೋಪಚಾರ ಮಾಡಬಹುದು. ಮತ್ತೆ ಅದೇ ತರ ಜೈವಿಕ ಕೀಟನಾಶಕಗಳನ್ನು ಬಳಸಿ ನಾವು ಸಹ ನಾವು ಬೀಜೋಪಚಾರ ಮಾಡಬಹುದು. ಜೈವಿಕ ಗೊಬ್ಬರಗಳನ್ನು ಸಹ ಬಳಸಿ ನಾವು ಬೀಜೋಪಚಾರ ಮಾಡಬಹುದು. ಈಗ ದ್ವಿದಳ ಧಾನ್ಯಗಳಲ್ಲಾದ್ರೆ ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಿಲಮ್ ಅನ್ನ ಬಳಸಬಹುದು, ರೈಸೋಬಿಯಂ ಅನ್ನ ಬಳಸಬಹುದು, ಮತ್ತೆ ಟ್ರೈಕೋಡರ್ಮ ವಿರಿಡೆ, ಇದು ಶಿಲೀಂಧ್ರ ನಾಶಕ, ಜೈವಿಕ ಶಿಲೀಂಧ್ರ ನಾಶಕ. ಸೊ ಇವನ್ನು ಸಹ ಬಳಸಿ ನಾವು ಬೀಜೋಪಚಾರ ಮಾಡಬಹುದು. ಸೊ ಇಲ್ಲಿ ಒಂದು ಆರ್ಡರ್ ಇದೆ, ಶಿಲೀಂಧ್ರ ನಾಶಕ ಮತ್ತೆ ಕೀಟನಾಶಕ ಮತ್ತೆ ಜೈವಿಕ ಶಿಲೀಂಧ್ರ ಎಲ್ಲವನ್ನು ನಾವು ಬೀಜೋಪಚಾರ ಮಾಡಬೇಕಂದ್ರೆ ಮೊದಲನೇದಾಗಿ ಶಿಲೀಂಧ್ರ ನಾಶಕದ ಜೊತೆ ಬೀಜೋಪಚಾರ ಮಾಡಿ ಒಣಗಿಸಿ, ಮತ್ತೆ ಕೀಟನಾಶಕದ ಜೊತೆ ಬೀಜೋಪಚಾರ ಮಾಡಿ ಒಣಗಿಸಿ, ಮತ್ತೆ ಆಮೇಲೆ ಜೈವಿಕ ಶಿಲೀಂಧ್ರ ನಾಶಕದ ಜೊತೆ ಬೀಜೋಪಚಾರ ಮಾಡಿ ಮತ್ತೆ ಒಣಗಿಸಿ ನಾವು ಬಿತ್ತನೆ ಮಾಡಬಹುದು. ಸೊ ಈ ತರ ಮಾಡೋದ್ರಿಂದ ಬೀಜ ಮತ್ತೆ ಮಣ್ಣಿನಲ್ಲಿರುವಂತಹ ರೋಗಗಳನ್ನು ನಾವು ಹತೋಟಿ ಮಾಡಬಹುದು. ಮತ್ತೆ ಬಿತ್ತನೆ ಬೀಜ ಎಷ್ಟರ ಪ್ರಮಾಣದಲ್ಲಿ ನಾವು ಬಳಸ್ತೀವಿ ಅನ್ನೋದು ಬಹಳ ಮುಖ್ಯ. ಸೊ ಈಗ ನಾವು ರಾಗಿನಲ್ಲಿ ಉದಾಹರಣೆ ಹೇಳೋದು ಅಂತಂದ್ರೆ ಎರಚ್ತೀವಿ, ಸೊ ಎರಚಿದಾಗ ಬೀಜದ ಸಾಂದ್ರತೆ ಜಾಸ್ತಿ ಆಗುತ್ತೆ. ಬೀಜದ ಸಾಂದ್ರತೆ ಜಾಸ್ತಿ ಆದಾಗ ಅಲ್ಲಿ ಗಿಡದಿಂದ ಗಿಡಕ್ಕೆ ಅಂತರ ಇರಲ್ಲ. ಸೊ ಬೆಳೆನಲ್ಲಿ ಗಿಡದಿಂದ ಗಿಡಕ್ಕೆ ಅಂತರ ಇರಬೇಕು, ಒಂದು ಬೀಜದಿಂದ ಇನ್ನೊಂದು ಬೀಜ, ಅದು ಒಂದು ಮೊಳಕೆಯಿಂದ ಇನ್ನೊಂದು ಮೊಳಕೆ ಅಂತರ ಇರಬೇಕು. ಸೊ ಆವಾಗ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಇಲ್ಲ ಅಂತ ಗಿಡದ ಸಾಂದ್ರತೆ ಜಾಸ್ತಿ ಆಯ್ತು ಅಂದ್ರೆ ಅವು ಹೆಚ್ಚು ರೋಗಕ್ಕೆ ತುತ್ತಾಗುತ್ತೆ. ಮತ್ತೆ ತರಕಾರಿ ಬೆಳೆಗಳಲ್ಲೂ ಅಷ್ಟೇ, ಮತ್ತೆ ನರ್ಸರಿಗಳಲ್ಲೂ ಅಷ್ಟೇ, ಗಿಡದ ಅಂತರ ಬಹಳ ಮುಖ್ಯ ಆಗುತ್ತೆ, ಸಾಂದ್ರತೆಯನ್ನ ಕಡಿಮೆ ಮಾಡಬೇಕಾಗುತ್ತೆ. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಹೆಚ್ಚು ರೋಗಗಳು ಬೀಜದಿಂದ ಹರಡೋದನ್ನು ಮತ್ತೆ ತರಕಾರಿ ಬೆಳೆಗಳಲ್ಲಿ. ಸೊ ನರ್ಸರಿಗಳಲ್ಲಿ ನಾವು ಒಳ್ಳೆ ಉತ್ತಮವಾದ ನರ್ಸರಿ ಸಸಿಗಳನ್ನು ತರಬೇಕಾದ್ರೆ ಬೇಕು ಅಂತಂದ್ರೆ ಒಳ್ಳೆ ನಂಬಿಕಸ್ತರಿಂದ ದೃಢೀಕೃತಗೊಂಡಂತ ನರ್ಸರಿಗಳಲ್ಲಿ ಸಸಿಗಳನ್ನು ತಂದು ನಾಟಿ ಮಾಡೋದು, ಆರೋಗ್ಯಕರವಾದ ಸಸಿಗಳನ್ನು ನಾಟಿ ಮಾಡೋದ್ರಿಂದ ಸಹ ಈ ಬೀಜದಿಂದ ಬರುವಂತ ರೋಗಗಳನ್ನು ನಾವು ಹತೋಟಿ ಮಾಡಬಹುದು. ಮತ್ತೆ ನಾಟಿ ಮಾಡಿದಾದ್ಮೇಲೆ ಇನ್ನೊಂದು ಮುಖ್ಯ ಅಂದ್ರೆ ಕಳೆಗಳ ನಿರ್ವಹಣೆ, ಇದು ಬಹಳ ಮುಖ್ಯ. ಇಲ್ಲಿ ಕಳೆಗಳು ಅಂತಂದ್ರೆ ಕೆಲವೊಂದು ಕಳೆಗಳು ರೋಗಗಳಿಗೆ ಜೀವನ ಚಕ್ರವನ್ನ ಮುಗಿಸಲಿಕ್ಕೆ ಬಹಳ ಸಹಾಯ ಮಾಡ್ತವೆ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಬೆಳೆನಲ್ಲಿ ಕಳೆಯ ಪ್ರಭಾವ ಬೆಳೆ ಮೇಲೆ 45 ದಿನಗಳವರೆಗೂ ಇರುತ್ತೆ. ಬಿತ್ತನೆ ಮಾಡಿದ 45 ದಿನಗಳವರೆಗೆ ಕಳೆಯ ಪ್ರಭಾವ ಬೆಳೆ ಮೇಲೆ ಇರುತ್ತೆ. 45 ದಿನಗಳ ಆದ್ಮೇಲೆ ಕಳೆಯದ ಪ್ರಭಾವ ಬೆಳೆ ಮೇಲೆ ಏನೂ ಇರೋದಿಲ್ಲ. ಸೊ ಹಾಗಾಗಿ 45 ದಿನಗಳ ಮುಂಚೆನೆ ನಾವು ಕಳೆನ ನಿರ್ವಹಣೆ ಮಾಡಬೇಕಾಗುತ್ತೆ. ಅಂದ್ರೆ 45 ದಿವಸವರೆಗೂ ನಾವು ನಿರ್ವಹಣೆ ಮಾಡೋದು ಒಳ್ಳೇದು. ಒಳ್ಳೇದು. ಅದಾದ್ಮೇಲೆ ಗಿಡ ಎತ್ತರಕ್ಕೆ ಬೆಳೆದಿರುತ್ತೆ, ಗಿಡ ಎತ್ತರಕ್ಕೆ ಬೆಳೆದಿದೆಯಾ ಅಂತಂದ್ರೆ ಕಳೆನ ಸಪ್ರೆಸ್ ಮಾಡುತ್ತೆ, ಅಂದ್ರೆ ಅದನ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ 45 ದಿನಗಳ ಮುಂಚೆನೆ ನಾವು ಕಳೆನ ನಾವು ಹತೋಟಿ ಮಾಡಬೇಕಾಗುತ್ತೆ. ಕೆಲವು ಕಳೆ ಬೆಳೆದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಯಾಕೆಂದ್ರೆ ಅದನ್ನ ಮತ್ತೆ ಮಣ್ಣಿಗೆ ಸೇರಿಸಬಹುದು, ಅದರಿಂದಲೂ ಕೂಡ ಗೊಬ್ಬರ ಆಗುತ್ತೆ. ಅದು ಯಾವಾಗ ನಾವು ಬೆಳೆಯನ್ನ ಕಟಾವು ಮಾಡಿದಾದ್ಮೇಲೆ ಹೂ ಮತ್ತೆ ಬೀಜ ಬಿಡೋಕ್ಕಿಂತ ಮುಂಚೆನೆ ಅದನ್ನ ಕಟಾವು ಮಾಡಿ ಮಣ್ಣಿಗೆ ಸೇರಿಸ್ಬೋದು, ಗೊಬ್ಬರ ಆಗುತ್ತೆ. ಅದು ಯಾವಾಗ ಹೂ ಮತ್ತೆ ಬೀಜ ಬಂದಿದೆ ಅಂತ ಅಂದ್ರೆ ಅದರದ್ದು ಸಂಖ್ಯೆ ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ, ಮತ್ತೆ ಅದನ್ನ ನಿರ್ವಹಣೆ ಮಾಡಕ್ಕೆ ಬಹಳ ಕಷ್ಟ. ಹಾಗಾಗಿ ಯಾವುದೇ ಬೆಳೆ ಆಗ್ಲಿ ಹೂ ಬಿಡೋಕ್ಕಿಂತ ಮುಂಚೆ ಅದನ್ನ ನಾವು ತೆಗಿಬೇಕು, ನಿರ್ವಹಣೆ ಮಾಡಬೇಕು. ಸೊ ಇಲ್ಲಿ ನಾವು ಕಳೆನಾಶಕಗಳಾದರೂ ಬಳಸಬಹುದು, ಸೂಕ್ತವಾದ ನಿರ್ದಿಷ್ಟವಾದ ಕಳೆನಾಶಕವನ್ನ ಬಳಸಬೇಕಾಗುತ್ತೆ ಕಳೆಗಳನ್ನು ನಿರ್ವಹಣೆ ಮಾಡೋದಕ್ಕೆ. ಸೊ ಯಾವ್ದೋ ಬೆಳೆಗೆ ಯಾವ್ದೋ ಕಳೆನಾಶಕ ಸಿಂಪಡಣೆ ಮಾಡೋದು, ಸೊ ಅಲ್ಲಿ ಏರುಪೇರು ಆಗುತ್ತೆ, ಬೆಳೆಗೆ ಹಾನಿಯಾಗಬಹುದು, ಆ ತರ ಇರುತ್ತೆ. ಹಾಗಾಗಿ ನಾವು ದೃಢೀಕೃತಗೊಂಡಂತ ಮತ್ತೆ ಆ ಬೆಳೆಗೆ ಯಾವ ಕಳೆನಾಶಕ ಸೂಕ್ತ ಮತ್ತೆ ಎಷ್ಟರ ಪ್ರಮಾಣದಲ್ಲಿ ಸೂಕ್ತ ಅದು ಬಹಳ ಮುಖ್ಯ. ಆ ತರ ಬಳಸೋದ್ರಿಂದ ಕಳೆಗಳನ್ನು ಸಹ ನಾವು ನಿರ್ವಹಣೆ ಮಾಡಬಹುದು. ಒಂದು ಪ್ರಶ್ನೆ ಮಧ್ಯದಲ್ಲಿ ಹೇಳಿ, ಈ ಕೆಲವು ತೋಟಗಾರಿಕೆ ಬೆಳೆಗಳಲ್ಲಿ ಉದಾಹರಣೆಗೆ ತೆಂಗು ಮತ್ತೆ ಈ ಅಡಿಕೆ ಇಂಥ ಬೆಳೆಗಳಲ್ಲಿ ಕಳೆ ಇದ್ರೆ ಇದ್ಬಿಡ್ಲಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಕಳೆ ಇದ್ರೆ ಇದ್ಬಿಡ, ಅಲ್ಲಿ ಏನು ಅಂತಂದ್ರೆ ನಾವು ಹೆಚ್ಚು ಉಳುಮೆ ಮಾಡೋದ್ರಿಂದ ಬೇರೆಗೆ ಗಾಯ ಆಗುತ್ತೆ, ಅಲ್ಲಿ ಬೇರೆಗೆ ಗಾಯಾದಾಗ ಮಣ್ಣಲ್ಲಿರೋ ರೋಗಾಣುಗಳು ಬೇರೆನ ಮುಖಾಂತರ ಹೋಗುತ್ತೆ. ಹಾಗಾಗಿ ಕಳೆನ ಬಿಡ್ತಾರೆ, ಅದು ಹೂ ಮತ್ತೆ ಕಾಯಿ ಬೀಜ ಬರೋದಕ್ಕಿಂತ ಮುಂಚೆ ಅದನ್ನ ರೋಟರ್ ಹಾಕಿ ಮುಚ್ಚಿಸ್ಬಿಡ್ತಾರೆ, ಆವಾಗ ಅದು ಕೊಳತು ಗೊಬ್ಬರ ಆಗುತ್ತೆ. ಅಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಸಮಸ್ಯೆ ಆಗಲ್ಲ, ಇಲ್ಲಿ ಕೃಷಿ ಬೆಳೆಗಳಲ್ಲಿ ಮತ್ತೆ ತರಕಾರಿ ಬೆಳೆಗಳಲ್ಲಿ ಬಹಳ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಕೆಲವೊಂದು ರೋಗಾಣುಗಳು ಕಳೆ ಮೇಲೆ ಜೀವನ ಚಕ್ರ ಇರೋದ್ರಿಂದ ಅಲ್ಲಿ ನಾವು ಕಳೆಗಳನ್ನ ನಿರ್ವಹಣೆ ಮಾಡಲೇಬೇಕು. ಅದು ನಿರ್ವಹಣೆ ಮಾಡಿದ್ರೆ ರೋಗಗಳು ಕೂಡ ಕಡಿಮೆ ಆಗುತ್ತೆ. ನೀರಿನ ನಿರ್ವಹಣೆ, ಸೊ ಇದು ಬಹಳ ಮುಖ್ಯ. ಸೊ ಈಗ ನಮ್ಮ ಹತ್ರ ನೀರಿನ ಸೌಲಭ್ಯ ಇದೆ ಅಂತಂದ್ರೆ ಯಥೇಚ್ಛವಾಗಿ ನೀರು ಕೊಡೋದು, ನೀರು ಒಂದಡಿ ಎರಡಡಿ ತೋಟದಲ್ಲಿ ನೀರು ನಿಲ್ಲಿಸೋದು, ಸೊ ಇದು ಅವೈಜ್ಞಾನಿಕ ಪದ್ಧತಿ ಆಗಿರುತ್ತೆ. ಸೊ ನೀರನ್ನ ಹೆಚ್ಚಾಗಿ ಕೊಡಬಹುದು, ಅವಶ್ಯಕ್ಕೆ ತಕ್ಕಂತೆ ನೀರನ್ನ ಕೊಡಬೇಕಾಗುತ್ತೆ. ಇಲ್ಲಿ ನೀರನ್ನ ಯಾಕೆ ಹೆಚ್ಚಾಗಿ ಕೊಡಬಾರ್ದು ಅಂತಂದ್ರೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ಅಷ್ಟೊಂದು ನೀರಿನ ಕೊರತೆ ಇರೋದು, ಒಂದು 3 ದಿನದಿಂದ 4 ದಿನದ ಅಂತರದಲ್ಲಿ ನೀರನ್ನು ಕೊಟ್ರೆ ಸಾಕಾಗುತ್ತೆ. ಇಲ್ಲಿ ನಾವು ಹೆಚ್ಚು ತೋಟದಲ್ಲಿ ನೀರು ನಿಲ್ಲಿಸೋದ್ರಿಂದ ಇಲ್ಲಿ ಮಣ್ಣಲ್ಲಿ ಕೆಲವೊಂದು ಏನು ರೋಗಾಣುಗಳಿರುತ್ತೆ ಅವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀರಿನ ಮುಖಾಂತರ ಹರಡುತ್ತೆ. ಸೊ ಈಗ ನಾವು ಬಾಳೆಹಣ್ಣು ಆಗಿರ್ಬೋದು, ಬಾಳೆಹಣ್ಣಲ್ಲಿ ಸೊರಗು ರೋಗ, ಇದು ಮಣ್ಣಲ್ಲಿ ಇರುತ್ತೆ ರೋಗಾಣು. ನೀರು ಹೆಚ್ಚಾಗಿ ಕೊಡೋದ್ರಿಂದ ನೀರು ಹರಿಯೋ ನೀರಲ್ಲಿ ರೋಗಾಣು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ. ಆಲೂಗಡ್ಡೆನಲ್ಲಿ ಅಂಗಮಾರಿ ರೋಗ ಆಗಿರ್ಬೋದು, ಇಲ್ಲ ದುಂಡಾಣು ಸೊರಗು ರೋಗ ಆಗಿರ್ಬೋದು, ಮಣ್ಣಲ್ಲಿರುತ್ತೆ. ನೀರು ನಾವು ಹೆಚ್ಚು ಕೊಟ್ಟಿದೀವಿ ಅಂತಂದ್ರೆ ಮಣ್ಣಿನ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುತ್ತೆ. ಮತ್ತೆ ತೆಂಗಿನ ಮರದಲ್ಲೂ ಅಷ್ಟೇ, ಅಣಬೆ ರೋಗ, ಕಾಂಡರಸ ಸೋರ ಆಗಿರ್ಬೋದು, ಸೊ ಇವು ಮಣ್ಣಲ್ಲಿರುತ್ತೆ ರೋಗಾಣುಗಳು. ನೀರು ಹೆಚ್ಚು ಕೊಟ್ಟಾಗ ನೀರಿನ ಮುಖಾಂತರ ಹರಿಯುತ್ತೆ ರೋಗಾಣು. ಸೊ ಹಾಗಾಗಿ ನಾವು ಅವಶ್ಯಕತೆ ಇದ್ರೆ ಮಾತ್ರ ನೀರನ್ನು ಕೊಡಬೇಕು, ಇಲ್ಲ ಅಂತಂದ್ರೆ ನೀರನ್ನು ಕೊಡಬಹುದು. ಇದು ಬಹಳ ಮುಖ್ಯ. ಈ ನೀರಿನ ಕೊರತೆಯು ಕೂಡ ರೋಗಗಳ ಕಾರಣ ಆಗಬಹುದಾ? ನೀರಿನ ಕೊರತೆ ರೋಗಗಳ ಕಾರಣ ಅಂತಲ್ಲ, ನೀರು ಹೆಚ್ಚು ತೇವಾಂಶ ಇದ್ರೆ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ನೀರು ಕಡಿಮೆ ಇದ್ರೆ ರೋಗಾಣುಗಳ ಸಂಖ್ಯೆ ಹೆಚ್ಚಾಗಲ್ಲ. ತೇವಾಂಶ ಮಣ್ಣಲ್ಲಿ ಹೆಚ್ಚಿದೆ ಅಂತಂದ್ರೆ ಅದಕ್ಕೆ ರೋಗಾಣುಗಳಿಗೆ ಉಲ್ಬಣ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂತ ನೀರು. ಮತ್ತೊಂದು ಕ್ರಮ ಈ ಪೋಷಕಾಂಶಗಳ ನಿರ್ವಹಣೆ, ಪೋಷಕಾಂಶ ಮಾಡಬೇಕು. ಸೊ ಇದು ಬಹಳ ಮುಖ್ಯ, ಪೋಷಕಾಂಶಗಳು. ಸೊ ಇಲ್ಲಿ ಈಗ ರೈತರು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚು ಸಾರಜನಕ ಯುಕ್ತ ಗೊಬ್ಬರಗಳನ್ನ ಕೊಡೋದು. ಸಾರಜನಕ ಅಂದ್ರೆ ಯೂರಿಯಾ. ಸೊ ಯೂರಿಯಾನ ನಾವು ಯಥೇಚ್ಛವಾಗಿ ಕೊಟ್ಟಿದೀವಿ ಅಂತಂದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಹಸಿರಾಗಿರುತ್ತೆ, ಆದ್ರೆ ಗಿಡದಲ್ಲಿ ನೀರಿನ ಅಂಶ ಹೆಚ್ಚಾಗುತ್ತೆ. ನೀರಿನ ಅಂಶ ಗಿಡದಲ್ಲಿ ಹೆಚ್ಚಾಗುತ್ತೆ ಅಂತಂದ್ರೆ ಅದು ರೋಗಕ್ಕೆ ತುತ್ತಾಗ್ತಿದೆ ಬೇಗ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೆಚ್ಚು ನಾವು ಸಾರಜನಕ ಯುಕ್ತ ಗೊಬ್ಬರಗಳನ್ನ ಕೊಡಬಾರದು. ಕೆಲವೊಂದು ಸೊರಗು ರೋಗ ಆಗಿರ್ಬೋದು, ಮಣ್ಣಲ್ಲಿ ಕೆಲವು ಸೊರಗು ರೋಗಾಣುಗಳೇನಿರುತ್ತೆ, ಸಾರಜನಕ ಯುಕ್ತ ಪೋಷಕಾಂಶಗಳನ್ನ ಕೊಟ್ಟಾಗ ಅದರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಹೆಚ್ಚು ಸಾರಜನಕ ಯುಕ್ತ ಪೋಷಕಾಂಶಗಳನ್ನು ಕೊಡಬಹುದು. ಇಲ್ಲಿ ನಾವು ಹೆಚ್ಚು ಪೊಟ್ಯಾಶ್ ಮತ್ತೆ ಲಘು ಪೋಷಕಾಂಶಗಳನ್ನು ಸಹ ನಾವು ಕೊಡಬೇಕಾಗುತ್ತೆ. ಸೊ ಈಗ ರೈತರು ಏನ್ ಮಾಡ್ತಾರೆ, ಮೇಜರ್ ಇದು ಪೋಷಕಾಂಶಗಳು ಸಾರಜನಕ ರಂಜಕ ಹೆಚ್ಚಾಗಿ ಕೊಡ್ತಾರೆ, ಪೊಟ್ಯಾಶ್ನ ಕಡಿಮೆ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲಿ ಪೊಟ್ಯಾಶನ್ನ ನಾವು ಕಾಯಿ ಕಟ್ಟುವ ಹಂತದಲ್ಲಿ ಹೂ ಬಿಡುವ ಹಂತದಲ್ಲಿ ಕೊಡಬೇಕಾಗುತ್ತೆ. ಅದು ಕೊಟ್ಟಾಗ ಕಾಳಿನ ಗಾತ್ರ ಮತ್ತೆ ಅದರದ್ದು ತೂಕ ಹೆಚ್ಚಾಗುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ಬೆಳ್ಕೊಳ್ಳುತ್ತೆ ಗಿಡದಲ್ಲಿ. ಹಾಗಾಗಿ ಹೆಚ್ಚು ನಾವು ಪೊಟ್ಯಾಶ್ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಮತ್ತೆ ಲಘು ಪೋಷಕಾಂಶಗಳು ಸಹ ಬಹಳ ಮುಖ್ಯ. ಲಘು ಪೋಷಕಾಂಶಗಳನ್ನು ಕೊಡಲಿಲ್ಲ ಅಂತಂದ್ರೆ ಕೆಲವೊಂದು ಕೊರತೆ ಇರುತ್ತೆ ಗಿಡಗಳಿಗೆ. ಟೊಮ್ಯಾಟೋದಲ್ಲಿ ಬ್ಲಾಸಮ್ ಬ್ಲೈಟ್ ಅಂತ ಬರುತ್ತೆ, ಅದು ಕ್ಯಾಲ್ಸಿಯಂ ಮತ್ತೆ ಬೋರನ್ ಕೊರತೆ ಇರುತ್ತೆ. ತರಕಾರಿ ಬೆಳೆಗಳಲ್ಲಿ ಸಾಮಾನ್ಯವಾಗಿ ನಾವು ಲಘು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಮತ್ತೆ ಆದಷ್ಟು ಸಾರಜನಕ ಯುಕ್ತ ಗೊಬ್ಬರಗಳನ್ನ ಕೊಡೋದು ಕಡಿಮೆ ಮಾಡಬೇಕು ಅವಶ್ಯಕತೆ ಇದ್ದಂಗೆ. ಮೊಣಕಾಲು ಹೈಟ್ಗೆ ಬಂದಾಗ ಸಾರಜನಕ ಕೊಡಬಹುದು, ಅದಕ್ಕಿಂತ ಮುಂಚೆ ಯಥೇತ್ತವಾಗಿ ಕೊಡಂಗಿಲ್ಲ. ಸೊ ಹಾಗಾಗಿ ಮತ್ತೆ ಆದಷ್ಟು ನಾವು ಈಗ ಕೊಟ್ಟಿಗೆ ಗೊಬ್ಬರ ಮತ್ತೆ ಹಸಿರೆಲೆ ಗೊಬ್ಬರಗಳು ಹಾಕಿದೀವಿ ಅಂತಂದ್ರೆ ಅಲ್ಲಿ ಹೆಚ್ಚಾಗಿ ಸಾರಜನಕ ಇರುತ್ತೆ, ನಾವು ಹೆಚ್ಚಾಗಿ ಸಾರಜನಕ ಕೊಡೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಹೆಚ್ಚು ನಾವು ಪೊಟ್ಯಾಶ್ ಗೊಬ್ಬರಗಳನ್ನ ಕೊಡಬೇಕಾಗುತ್ತೆ ಇಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲಿಕ್ಕೆ. ಮತ್ತೆ ಇನ್ನೊಂದು, ಇವೆಲ್ಲ ಪದ್ಧತಿಗಳನ್ನ ನಾವು ಪಾಲನೆ ಮಾಡ್ಕೊಂಡು ಬಂದು ಯಾವ್ದಾದ್ರು ರೋಗ ಕಾಣಿಸ್ಕೊಂಡಿದೆ ಅಂತಂದ್ರೆ ಅಲ್ಲಿ ನಾವು ರೋಗನಾಶಕಗಳಾಗಿರ್ಬೋದು ಕೀಟನಾಶಕಗಳ ಮೊರೆ ಹೋಗ್ಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಯಾವ ರೋಗಕ್ಕೆ ಯಾವ ರೋಗನಾಶಕ ಸೂಕ್ತ ಬಳಕೆ ಮಾಡಬೇಕು ಅದನ್ನ ನಾವು ಮನದಲ್ಲಿ ಇಟ್ಕೊಂಡು ನಾವು ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತೆ ಯಾವ ಪ್ರಮಾಣದಲ್ಲಿ, ಈಗ ಯಾವುದೇ ಒಂದು ಶಿಲೀಂಧ್ರ ನಾಶಕ ಆಗಿರೋದು, ವಿಜ್ಞಾನಿಗಳು ಆ ಶಿಲೀಂಧ್ರ ನಾಶಕವನ್ನು ಮಾರುಕಟ್ಟೆಗೆ ಬಿಡೋಕೆ ಮುಂಚೆ ಅದು ಯಾವ ಪ್ರಮಾಣದಲ್ಲಿ ಒಂದು ರೋಗದ ಮೇಲೆ ಪರಿಣಾಮ ಇದೆ ಅನ್ನೋದು ಪ್ರಯೋಗಾಲಯಗಳೆಲ್ಲ ಅವ್ರು ಸಂಶೋಧನೆ ಮಾಡಿರ್ತಾರೆ. ಆ ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ನಾವು ಕೀಟನಾಶಕ ಆಗಿರ್ಬೋದು ರೋಗನಾಶಕ ಆಗಿರ್ಬೋದು ಅದನ್ನ ಬಳಸಬೇಕು. ಹೀಗೆ ರೈತರು ಏನ್ ಮಾಡ್ತಾರೆ, ಕೆಲವೊಂದು ತರಕಾರಿ ಬೆಳೆಗಳಲ್ಲಿ ಹೇಳೋದಾದ್ರೆ, ಈಗ ಟೊಮ್ಯಾಟೊ ಮತ್ತೆ ಕ್ಯಾಪ್ಸಿಕಮ್ ಇವೆರಡು ಬಹಳ ರಾಸಾಯನಿಕ ಔಷಧಿಗಳನ್ನ ಸಿಂಪಡಣೆ ಮಾಡುವಂತ ಬೆಳೆಗಳು, ಮತ್ತೆ ಕೋಸ್ ಬೆಳೆಗಳಾಗಿರುವ ಎಲೆಕೋಸು ಹೂಕೋಸು, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೈತರು ವಾರಕ್ಕೆ 3-4 ಸಾರಿ ಸಿಂಪಡಣೆ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಗಿಡದ ಮೇಲೆ ಪ್ರಭಾವ ಬೀರುತ್ತೆ, ಕೀಟ ಅಥವಾ ರೋಗದ ಮೇಲೆ ಯಾವುದೇ ಪ್ರಭಾವ ಬೀಳಲ್ಲ, ಗಿಡದ ಮೇಲೆ ಪ್ರಭಾವ ಬೀಳುತ್ತೆ, ಮತ್ತೆ ಔಷಧಿಯ ಅಂಶ ಗಿಡದಲ್ಲಿ ಮತ್ತೆ ಹಣ್ಣಿನಲ್ಲಿ ಅಥವಾ ತರಕಾರಿನಲ್ಲಿ ಉಳ್ಕೊಳ್ಳುತ್ತೆ. ಸೊ ನಾವು ಇಲ್ಲಿ ಹೇಳೋದು ಅಂತಂದ್ರೆ ಕನಿಷ್ಠ 15 ದಿನಗಳ ಅಂತರ ಇರಬೇಕು, ಒಂದು ಸಿಂಪರಣೆಯಿಂದ ಇನ್ನೊಂದು ಸಿಂಪರಣೆಗೆ ಕನಿಷ್ಠ 15 ದಿನಗಳ ಅಂತರವಿದ್ರೆ ಮಾತ್ರ ನಾವು ಸಿಂಪರಣೆ ಮಾಡಿರುವ ಔಷಧಿ ಅದಕ್ಕೆ ಎಫೆಕ್ಟಿವ್ ಇದೆ ಅಂತ ಗೊತ್ತಾಗೋದು, ಪರಿಣಾಮಕಾರಿ ಇದೆ ಆಗಿದೆ ಅಂತ ಗೊತ್ತಾಗೋದು. ವಾರಕ್ಕೆ ನಾವು 3-4 ಔಷಧಿ ಸಿಂಪಡಣೆ ಮಾಡಾಗ ನಮ್ ಖರ್ಚು ಜಾಸ್ತಿ ಆಗುತ್ತೆ, ಅಲ್ಲಿ ಯಾವುದೇ ರೀತಿಯ ನಮ್ಗೆ ಪರಿಣಾಮ ಗೊತ್ತಾಗಲ್ಲ, ಈ ಔಷಧಿ ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆಯೋ ಇಲ್ಲ ಅಂತ. ಮತ್ತೆ ನಾವು ಹೆಚ್ಚು ಸಾಂದ್ರತೆ ಹೆಚ್ಚು ಪ್ರಮಾಣದಲ್ಲಿ ಈ ಔಷಧಿಗಳನ್ನು ಸಿಂಪಡಣೆ ಮಾಡಿದಾಗ ರೋಗ ಅಥವಾ ಕೀಟ ಆ ಔಷಧಿಗೆ ರೋಗ ನಿರೋಧಕ ಶಕ್ತಿ ಬೆಳ್ಕೊಳ್ಳುತ್ತೆ. ಸೊ ಆವಾಗ ನಾವು ಎಷ್ಟೇ ಸತಿ ಅದೇ ಔಷಧಿನ ಸಿಂಪಡಣೆ ಮಾಡಿದ್ರು ಅದೇನು ಪ್ರಯೋಜನ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ರೈತರು ನೆನಪಿಕೊಂಬೇಕಾಗಿರೋದು ಯಾವ ರೋಗಕ್ಕೆ ಅಥವಾ ಯಾವ ಕೀಟಕ್ಕೆ ಯಾವ ಶಿಲೀಂಧ್ರನಾಶಕ ಅಥವಾ ಕೀಟನಾಶಕ ಸೂಕ್ತ, ಮತ್ತೆ ಯಾವ ಪ್ರಮಾಣದಲ್ಲಿ, ಅದು ಬಹಳ ಮುಖ್ಯ. ಆ ಪ್ರಮಾಣದಲ್ಲಿ ನಾವು ಸಿಂಪಡಣೆ ಮಾಡಿದೀವಿ ಅಂತಂದ್ರೆ ಯಾವುದೇ ತರದ ಅಡ್ಡ ಪರಿಣಾಮಗಳಿರೋದಿಲ್ಲ, ರೋಗ ಅಥವಾ ಕೀಟ ನಿರ್ವಹಣೆಗೆ ಬರುತ್ತೆ. ಸೊ ಅದು ಬಿಟ್ಟು ನಾವು ಹೆಚ್ಚು ಸಿಂಪಡಣೆ ಮಾಡ್ತಿದೀವಿ ಅಂದ್ರೆ ನಾವು ಹೆಚ್ಚು ಖರ್ಚು ಅದ್ರ ಮೇಲೆ ಮಾಡ್ತೀವಿ ಹಾಕ್ತಿದೀವಿ ಅಂತ ನಮ್ಗೆ, ಮತ್ತೆ ಲಾಸ್ಟ್ ಗೆ ನಮ್ಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈ ರೋಗ ಬಂದಾಗ ಕೀಟನಾಶಕ ಸಿಂಪಡಣೆ ಮಾಡ್ತಕ್ಕಂಥದ್ದು, ಕೀಟ ಇದ್ದಾಗ ರೋಗನಾಶಕ ಸಿಂಪಡಣೆ ಮಾಡ್ತಕ್ಕಂಥದ್ದು, ಇನ್ನು ಕೆಲವು ಸಂದರ್ಭಗಳಲ್ಲಿ ಎರಡನ್ನು ಮಿಶ್ರಣ ಮಾಡಿ ಬಳಕೆ ಮಾಡುವಂತದ್ದು ಕೂಡ ಇದೆ. ಈ ಮಿಶ್ರಣ, ಈಗ ಲಭ್ಯತೆ ಇರುವ ಎಲ್ಲಾ ಔಷಧಿಗಳು ಮಿಶ್ರಣ ಮಾಡಿ, ಅದ್ರ ಕಂಪ್ಯಾಟಬಿಲಿಟಿ ಟೆಸ್ಟ್ ಇರುತ್ತೆ, ಅದು ಮಿಶ್ರಣ ಮಾಡಿ ಮಾಡಬಹುದು ಈಗ ಬರ್ತಿರೋಂತಹ ಇದು ಔಷಧಿಗಳು, ಅದರೇನು ಸಮಸ್ಯೆ ಆಗಲ್ಲ. ಆದ್ರೆ ರೋಗಕ್ಕೆ ಕೀಟನಾಶಕ ಸಿಂಪಡಣೆ ಮಾಡೋದು, ಕೀಟನ ಬಂದಿದ್ರೆ ರೋಗನಾಶಕ ಸಿಂಪಡಣೆ ಮಾಡೋದು, ಇದು ಅವೈಜ್ಞಾನಿಕವಾಗಿರುತ್ತೆ. ಸೊ ಅದಕ್ಕೆ ಅವರು ಸೂಕ್ತ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ. ಹತ್ತಿರದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇಲ್ಲ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಕೃಷಿ ಕಾಲೇಜುಗಳಾಗಿರ್ಬೋದು. ಸೊ ಅಲ್ಲಿಗೆ ಬಂದು ಮಾಹಿತಿಯನ್ನು ತಗೊಂಡು ಅವರು ಅದರ ಬಗ್ಗೆ ಅರಿವು ತಿಳ್ಕೊಂಡು ಯಾವ ಬೆಳೆನಲ್ಲಿ ಯಾವ ಕೀಟ ಬರುತ್ತೆ, ರೋಗ ಬರುತ್ತೆ, ಅದರ ಮಾಹಿತಿ ತಿಳ್ಕೊಂಡು ಅವರು ಔಷಧಿಗಳನ್ನು ಖರೀದಿ ಮಾಡಿ ಸಿಂಪಡಣೆ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ, ಕಳೆನಾಶಕಗಳನ್ನ ಬಳಸಿರೋ ಸ್ಪ್ರೇಯರ್ಗಳನ್ನ ನಾವು ಕೀಟನಾಶಕಗಳು ಅಥವಾ ರೋಗನಾಶಕಗಳು ಸಿಂಪಡಣೆ ಮಾಡಕ್ಕೆ ಬಳಸಬಾರ್ದು. ಕಳೆನಾಶಕಗಳನ್ನ ಬಳಸೋದಾದ್ರೆ ಅದೇ ಸಪರೇಟ್ ಸ್ಪ್ರೇಯರ್ ಬಳಸಬೇಕು, ಅದನ್ನ ಕ್ಲೀನ್ ಆಗಿ ತೊಳೆದು ಅದಕ್ಕೆ ಸಪರೇಟ್ ಆಗಿ ಇಟ್ಬಿಡ್ಬೇಕು. ಈ ರೋಗನಾಶಕ ಮತ್ತೆ ಕೀಟನಾಶಕಗಳು ಬಳಸೋದಕ್ಕೆ ಬಳಸಬಾರ್ದು. ಬಳಸಿದ್ರೆ ಗಿಡ ಸುಟ್ಟೋಗುತ್ತೆ. ಓಹೋಹೋ, ಸುಟ್ಟೋಗುತ್ತೆ. ಸೊ ಮತ್ತೆ ಅವ್ರು ಆವಾಗ ಏನಾಗುತ್ತೆ ಅಂದ್ರೆ, ನಾವು ಕೀಟನಾಶಕ ಇದು ಸಿಂಪಡಣೆ ಮಾಡಿದ್ರಿಂದ ಗಿಡ ಸುಟ್ಟೋಗಿದೆ ಅಂತ ಅಂಗಡಿಯವ್ರ ಮೇಲೆ ದೂರ ಮಾಡ್ತಾರೆ, ಇಲ್ಲ ಬೇರೆ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಕಳೆನಾಶಕಗಳನ್ನ ಬಳಸಿರೋ ಸ್ಪ್ರೇಯರ್ಗಳನ್ನ ಪ್ರತ್ಯೇಕವಾಗಿ ಕಳೆನಾಶಕಕ್ಕೆ ಬಳಸಬೇಕು, ಬೇರೆ ಔಷಧಿಗಳನ್ನ ಸಿಂಪಡಣೆ ಮಾಡಕ್ಕೆ ಬಳಸಬಾರ್ದು. ಸಮಗ್ರ ರೋಗ ನಿರ್ವಹಣೆಯಲ್ಲಿ ಇನ್ನೇನಂತಂದ್ರೆ, ಅಂತರ ಬೇಸಾಯ ಬಹಳ ಮುಖ್ಯ. ಅಂತರ ಬೇಸಾಯ ಸೊ ಕಳೆಗಳ ನಿರ್ವಹಣೆಗಾಗಿರ್ಬೋದು, ಮತ್ತೆ ಏಕ ಬೆಳೆ ಪದ್ಧತಿನಲ್ಲಿ ಬಹು ಬೆಳೆ ಪದ್ಧತಿಯನ್ನ ಬೆಳೆಸೋದು, ಸೊ ಅಲ್ಲಿ ನಮ್ಗೆ ಹೆಚ್ಚು ಆದಾಯ ಸಿಗುತ್ತೆ. ನೀವು ಒಂದೇ ಬೆಳೆನ ನಂಬ್ಕೊಂಡ್ರೆ ಆದಾಯ ಕಡಿಮೆ ಇರುತ್ತೆ. ನಾವು ಒಂದು ಈಗ ಏಕದಳ ಧಾನ್ಯಗಳ ಜೊತೆ ದ್ವಿದಳ ಧಾನ್ಯಗಳನ್ನ ಬೆಳೆಯೋದು, ಸೊ ದ್ವಿದಳ ಧಾನ್ಯಗಳ ಬೆಳೆದ್ರೆ ಏನಾಗುತ್ತೆ ಅಂದ್ರೆ, ಒಂದು ಅದರಲ್ಲಿ ಬೇರುಗಳಲ್ಲಿ ಸಾರಜನಕ ಚೀಲಗಳಿರುತ್ತೆ, ರೈಸೋಬಿಯಂ ಅಂತ ಕರಿತೀವಿ. ಸೊ ಈ ವಾತಾವರಣದಲ್ಲಿರುವಂತ ಸಾರಜನಕವನ್ನ ಭೂಮಿಗೆ ಸ್ಥಿರೀಕರಣ ಮಾಡಿ ಅಲ್ಲಿ ಭೂಮಿನಲ್ಲಿ ಸಾರಜನಕದ ಪ್ರಮಾಣ ಹೆಚ್ಚು ಮಾಡುತ್ತೆ. ಮತ್ತೆ ಈ ದ್ವಿದಳ ಧಾನ್ಯಗಳಲ್ಲಿ ಕಾಯಿ ಒಣಗೋಕಿನ ಮುಂಚೆ ಎಲೆಗಳೆಲ್ಲ ಉದುರುತ್ತೆ, ಆ ಎಲೆಗಳು ಗೊಬ್ಬರ ಆಗುತ್ತೆ. ಸೊ ಈ ತರ ದ್ವಿದಳ ಧಾನ್ಯಗಳನ್ನ ಬೆಳೆಯೋದ್ರಿಂದ ಈ ತರ ನಮ್ಗೆ ಉಪಯೋಗಗಳಿದಾವೆ. ಏಕದಳ ಮತ್ತೆ ದ್ವಿದಳ ಧಾನ್ಯಗಳು ಎರಡು ಸೇರಿ ಬೆಳೆಯೋದ್ರಿಂದ ಮಣ್ಣಿನ ಫಲವತ್ತತೆಯನ್ನು ಸಹ ಹೆಚ್ಚಬಹುದು. ಮತ್ತೆ ಇನ್ನೊಂದು ತರಕಾರಿ ಬೆಳೆಗಳಲ್ಲಿ ಈ ಬೇಲಿ ಬೆಳೆ ಅಂತ ಬೆಳೆದು ಬಾರ್ಡರ್ ಕ್ರಾಪ್ ಅಂತ ಕರಿತೀವಿ ನಾವು. ಸೊ ಇದನ್ನ ಬೆಳೆಯೋದ್ರಿಂದ ತರಕಾರಿ ಬೆಳೆಗಳಲ್ಲಿ ರಸ ಇರುವ ಕೀಟಗಳು ಮತ್ತೆ ನಂಜಾಣು ರೋಗಗಳನ್ನು ನಾವು ಹತೋಟಿ ಮಾಡಬಹುದು. ಈಗ ತರಕಾರಿ ಬೆಳೆಗಳನ್ನ ನಾಟಿ ಮಾಡೋಕ್ಕಿಂತ ಮುಂಚೆ ಒಂದು 15-20 ದಿನ ಮುಂಚೆ ಮೆಕ್ಕೆಜೋಳ ಅಥವಾ ಜೋಳವನ್ನ ಬಾರ್ಡರ್ ಬೆಳೆ ಬೇಲಿ ಬೆಳೆಯಾಗಿ ಬೆಳೆಯೋದು. ಸೊ ಅವು 15-20 ದಿನ ಮುಂಚೆ ನಾವು ಬಿತ್ತನೆ ಮಾಡಿದಾಗ ಅದು ಮೊಣಕಾಲು ಹೈಟ್ ಬಂದಿರುತ್ತೆ. ಆಮೇಲೆ ನಾವು ಮುಖ್ಯ ಬೆಳೆಯನ್ನು ನಾಟಿ ಮಾಡಿದ್ರೆ ಈ ರಸ ಇರೋ ಕೀಟಗಳೇನಂದ್ರೆ ಗಾಳಿ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡುತ್ತೆ. ಅವು ಗಾಳಿ ಮುಖಾಂತರ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡಿದಾಗ ಈ ಬೇಲಿ ಬೆಳೆ ಉದ್ದ ಬೆಳೆತಿರುತ್ತೆ. ಅದ್ರ ಮೇಲೆ ಬಂದು ಕೂತ್ಕೊಂಡು ಅದ್ರ ಮೇಲೆ ರಸ ಹೀರಿ ಅಲ್ಲಿ ಏನಾದ್ರೂ ಬಾಯಲ್ಲಿ ನಂಜಾಣು ಇರುತ್ತೆ ವೈರಸ್, ಅಲ್ಲಿ ಬಿಡುತ್ತೆ, ಈ ಮುಖ್ಯ ಬೆಳೆಗೆ ಹರಡಲ್ಲ. ಸೊ ಈ ತರ ಮಾಡೋದ್ರಿಂದ ನಾವು ಕೀಟನಾಶಕಗಳ ಮೊರೆ ಹೋಗೋದು ಕಡಿಮೆ ತಪ್ಪಿಸಬಹುದು. ಮತ್ತೆ ತರಕಾರಿ ಬೆಳೆದು ಮತ್ತೆ ಪ್ಲಾಸ್ಟಿಕ್ ಮಲ್ಚಿಂಗ್ ಹೊದಿಕೆ ಮಾಡೋದ್ರಿಂದ ಅಲ್ಲಿ ಮಣ್ಣಿನ ಶಾಖ ಹೆಚ್ಚಾಗಿ ಮಣ್ಣಲ್ಲಿರುವಂತಹ ರೋಗಗಳು ಕಡಿಮೆ ಆಗುತ್ತೆ. ಮತ್ತೆ ಕಳೆಗಳ ಸಮಸ್ಯೆ ಇರೋದಿಲ್ಲ. ಮತ್ತೆ ಕೆಲವೊಂದು ಕೀಟಗಳಿಗೆ ಅದು ರಿಫ್ಲೆಕ್ಟ್ ಆಗುತ್ತೆ, ಮಲ್ಚಿಂಗ್ ಸೂರ್ಯನ ಬೆಳಕು ಅದ್ರ ಮೇಲೆ ಬಿದ್ದಾಗ ರಿಫ್ಲೆಕ್ಟ್ ಆದಾಗ ಕೀಟಗಳು ಅದು ಹಾರುವಂತ ದಿಕ್ಕು ಬೇರೆ ಕಡೆ ಹೋಗುತ್ತೆ. ಸೊ ಮಲ್ಚಿಂಗ್ ಕೂಡ ಬಹಳ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ ರೋಗ ನಿರ್ವಹಣೆಯ ಒಂದು ಕ್ರಮ ನಾವು ಹೇಳ್ಬಹುದು. ಸೊ ಈ ಒಟ್ಟಾರೆಯಾಗಿ ಎಲ್ಲಾ ಸಮಗ್ರ ರೋಗ ನಿರ್ವಹಣೆ ಪದ್ಧತಿಗಳನ್ನ ನಾವು ಅನುಸರಿಸಿಕೊಂಡ್ರೆ ಸೊ ಕೀಟನಾಶಕಗಳು ಅಥವಾ ಶಿಲೀಂಧ್ರ ನಾಶಕಗಳು ಒಟ್ಟಾರೆ ರಾಸಾಯನಿಕ ಔಷಧಿಗಳನ್ನ ಬಳಸಿ ನಾವು ಹತೋಟಿ ಮಾಡೋದು ಕಡಿಮೆ ಆಗುತ್ತೆ. ಮತ್ತೆ ಉತ್ತಮವಾದ ಬೆಳೆ ಬೆಳಿಬಹುದು. ಯಾವುದೇ ರಾಸಾಯನಿಕ ಅಂಶ ತರಕಾರಿ ಅಥವಾ ಹಣ್ಣುಗಳಲ್ಲಿ ಇಲ್ಲದೇ ನಾವು ಜನರಿಗೆ ಉತ್ತಮವಾದ ಆಹಾರವನ್ನು ಒದಗಿಸಬಹುದು ಅಂತ ಸಮಗ್ರ ರೋಗ ನಿರ್ವಹಣೆ. ಈ ಕೃಷಿ ಮತ್ತೆ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಮೊದಲನೇದಾಗಿ ನಾನು ಹೇಳಿದೆ, ಯಾವುದೇ ರೋಗ ಮತ್ತೆ ಕೀಟ ಆಗಲಿ ರಾಸಾಯನಿಕ ಔಷಧಿನೇ ಸೂಕ್ತವಲ್ಲ. ರಾಸಾಯನಿಕ ಔಷಧಿ ಸಿಂಪಡಣೆ ಮಾಡಿ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದು ಸೂಕ್ತವಲ್ಲ. ನಿಮ್ಮ ಕೈಯಲ್ಲಿ ಆದಷ್ಟು ನಿಮ್ಮಲ್ಲಿ ಏನು ರಿಸೋರ್ಸಸ್ ಇದಾವೆ ಅದನ್ನ ನೀವು ಬಳಸ್ಕೊಂಡು ನೀವು ಬೆಳೆಯನ್ನ ಉತ್ತಮವಾಗಿ ಬೆಳೆದಿದ್ದೆ ಆದ್ರೆ ನೀವು ಈಗಿನ ಜನರೇಷನ್ಗೆ ಮತ್ತೆ ಮುಂದಿನ ಜನರೇಷನ್ಗೆ ಉತ್ತಮವಾದ ಆಹಾರವನ್ನ ಒದಗಿಸಬಹುದು ಅಂತ. ಸೊ ಈಗ ಮಾರುಕಟ್ಟೆನಲ್ಲಿ ನೋಡ್ಬೋದು, ನಾವು ವಿದೇಶಕ್ಕೆ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ವಿದೇಶಕ್ಕೆ ಏನಾದ್ರೂ ಹಣ್ಣು ಅಥವಾ ತರಕಾರಿ ರಫ್ತು ಮಾಡಬೇಕು ಅಂತಂದ್ರೆ ಅಲ್ಲಿ ಅವರು ಫಸ್ಟ್ ಚೆಕ್ ಮಾಡೋದೇ ಅಂಶ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ. ಹಾಗಾಗಿ ನಾವು ಉತ್ತಮವಾದ ಸುಧಾರಿತ ಬೇಸಾಯ ಪದ್ಧತಿಗಳನ್ನ ಬಳಸಿ ನಾವು ಬೆಳೆ ಬೆಳೆದ್ರೆ ಸೊ ಇದನ್ನ ನಾವು ಕಡಿಮೆ ಮಾಡಬಹುದು. ಮತ್ತೆ ನಮ್ಮ ದೇಹದ ಮೇಲೆ ಅಥವಾ ಪರಿಸರದ ಮೇಲೆ ಆಗೋ ದುಷ್ಪರಿಣಾಮಗಳನ್ನ ನಾವು ಕಡಿಮೆ ಮಾಡಬಹುದು. ಸಮಗ್ರ ರೋಗ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸೊ ನಾವು ಕೃಷಿ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪನ ಕೆಲಸ ಮಾಡುತ್ತಿದ್ದೇನೆ. ಸೊ ಅಲ್ಲಿ ಬಂದು ರೈತರು ನಮ್ಮನ್ನ ಭೇಟಿ ಮಾಡಬಹುದು. ಸೊ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಅಲ್ಲಿ ಕೊಡ್ತೀವಿ. ಸೊ ಅವ್ರಿಗೆ ದೂರವಾಣಿ ಸಂಖ್ಯೆ ಬೇಕಂತಂದ್ರೆ 7795181439 7795181439 ದೂರವಾಣಿಗೆ ನೀವು ಸಹ ಕರೆ ಮಾಡಿ ಸಂಪರ್ಕವನ್ನ ಮಾಡಬಹುದು, ಮಾಹಿತಿಯನ್ನು ಪಡಿಬಹುದು. ಒಳ್ಳೆದು ಡಾಕ್ಟರ್ ಚನ್ನಕೇಶವ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಕೃಷಿ ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ಸಮಗ್ರ ರೋಗ ನಿರ್ವಹಣೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಚನ್ನಕೇಶವ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಮಸ್ಯಾತ್ಮಕ ಮಣ್ಣುಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ ಅನಿತಾ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿ ಬಂತು. ಚೊಚ್ಚಲ ಮಗ ಕರಮುಗಿಯೋ ಆತನಿಗೆ. ಪ್ರಸ್ತುತಪಡಿಸಿದವರು ಅರಕಲುಗೂಡು ವಿ ಮಧುಸೂದನ್, ಅನ್ನವಿಡೋ ದೇವರಿಗೆ. ನೆರವು ಗೋರಾ ರವಿಶಂಕರ್. ಭೂಮಿಯ ಬಸಿರಲಿ ಹುಟ್ಟಿ ದೇವ ಕರಿನ ಬಂಡಿಯ ಕಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಯಿತು. ಕೊಡುಗೈ ದೊರೆಯುವನು 84 ಲಕ್ಷ ಜೀವರಾಶಿಗೂ ಹೆಗಲು ಕೊಡೋ ಧನಿವನು. ಆತ್ಮೀಯ ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಜೈವಿಕ ಅನಿಲ ತಂತ್ರಜ್ಞಾನ ಬಳಕೆ ಕುರಿತು ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಶ್ರೀನಿವಾಸ ದೇಶಪಾಂಡೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇದುವರೆಗೂ ಕೃಷಿ ರಂಗ ಮೂಡಿಬಂತು. ಆಕಾಶವಾಣಿ ಹಾಸನ. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ. ಗೀತಗಾನ ತತ್ವ ಪದಗಳ ಕಾರ್ಯಕ್ರಮ ಪ್ರಾರಂಭದಲ್ಲಿ ಕೇಳಿ ಶಿಶುನಾಳು ಶರೀಫರ ತತ್ವ ಪದ ಸಿ ಅಶ್ವಥ್ರವರ ಧ್ವನಿಯಲ್ಲಿ. ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ದುಗ್ಗಾಣಿಗೆ ಹೆಡ್ಡನಾಗ ಬೇಡೋ ತಿಂದಿ ನೀ ಮಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ, ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ. ದೊಡ್ಡ ದೊಡ್ಡವರನ್ನೇ ಹೆಗ್ಗಾಲು ಹಿಡಿಸಿತು, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ, ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ. ಬಿಣ್ಣನೆ ತಿಂದಿತ್ತು ಒಳಗ ಮೆಲ್ಲನೆ ಸಣ್ಣಗ ಮಾಡಿತ್ತು ಬೆಂಕಿಯ ಕಿಡಿಯ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. Thank you.